ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 65%, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ 70%, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 60% ಮತ್ತು ಜೈರಾಬಾದ್ ತಾಲೂಕೊಳಗ 75% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಘರ್ ಬನೇಗಾ ಸಪನಾ ಸಜೇಗಾ ಹರ್ ಗರೀಬ್ ಕಾ ಸಮ್ಮಾನ ಬಢೇಗಾ ಬಿಜಲಿ ಮಿಲೇಗೀ ಪಾನಿ ಮಿಲೇಗಾ ಸುವಿಧಾಓ ಕಾ ಸಂಸಾರ ಮಿಲೇಗಾ. 17 ಸೆಪ್ಟೆಂಬರ್ 2024 ಕೋ ಪ್ರಧಾನಮಂತ್ರಿ ಜಿ ಕೆ ಕರ್ ಕಮಲೋ ಸೇ 10 ಲಾಖ ಸೇ ಅಧಿಕ ಪರಿವಾರೋ ಕೋ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಕೆ ತಹತ್ ಘರ್ ಸ್ವೀಕೃತ ಕಿಯೆ ಜಾ ರಹೇ ಹೈ ಔರ್ 10 ಲಾಖ ಲಾಭಾರ್ಥಿ ಪರಿವಾರೋ ಕೋ ಘರ್ ಬನಾನೆ ಕಿ ಪಹಲಿ ಕಿಸ್ತ 3,180 ಕರೋಡ್ ರೂಪಾಯಿ ಕಿ ರಾಶಿ ಮಾನನೀಯ ಪ್ರಧಾನಮಂತ್ರಿ ಜಿ ಕೆ ದ್ವಾರಾ ಸಿಂಗಲ್ ಕ್ಲಿಕ್ ಕೆ ಮಾಧ್ಯಮ ಸೇ ಸೀಧಾ ಉನ್ಕೆ ಅಕೌಂಟ್ ಮೇ ಟ್ರಾನ್ಸ್ಫರ್ ಕಿ ಜಾ ರಹೀ ಹೈ. ಸಾಥ್ ಹಿ 26 ಲಾಖ ಘರೋ ಕಾ ಗೃಹ ಪ್ರವೇಶ ಭೀ ಪ್ರಧಾನಮಂತ್ರಿ ಜಿ ಕೆ ದ್ವಾರಾ ಕಿಯಾ ಜಾ ರಹಾ ಹೈ. ಪ್ರಧಾನಮಂತ್ರಿ ಜಿ ಕೆ ದ್ವಾರಾ ನಯೆ ಪಾತ್ರ ಪರಿವಾರೋ ಕೋ ಇಸ್ ಯೋಜನಾ ಸೇ ಜೋಡನೆ ಕೆ ಲಿಯೆ ಮೊಬೈಲ್ ಆಪ್ ಲಾಂಚ್ ಭೀ ಕಿಯಾ ಜಾ ರಹಾ ಹೈ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ ಗ್ರಾಮೀಣ ವಿಕಾಸ ಮಂತ್ರಾಲಯ ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಉಳ್ಳಾಗಡ್ಡಿಯ ಸುಧಾರಿತ ಬೇಸಾಯ ಕ್ರಮಗಳು. ಈ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾ ಸನ್ಮತಿ ನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ವಿಶೇಷವಾಗಿ ಉಳ್ಳಾಗಡ್ಡಿ ಬೆಳೀತಾ ಇರುವಂತಹ ರೈತ ಬಂಧುವರು ಗಮನಿಸಬೇಕು ಮತ್ತು ಆಸಕ್ತರು ಇನ್ನು ಮುಂದೆ ಉಳ್ಳಾಗಡ್ಡಿ ಬೆಳಿಬೇಕು ಅನ್ನುವಂಥವ್ರು ಇವತ್ತಿನ ಕಾರ್ಯಕ್ರಮದೊಳಗೆ ತಮಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ. ಉಳ್ಳಾಗಡ್ಡಿ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ತೋಟಗಾರಿಕಾ ತಜ್ಞರಾಗಿರುವಂತಹ ಡಾಕ್ಟರ್ ಸನ್ಮತಿ ನಾಯಕ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ. ಅವರಿಂದ ನಾವು ಉಳ್ಳಾಗಡ್ಡಿ ಬೇಸಾಯ ಕ್ರಮಗಳ ಬಗ್ಗೆ ಕೇಳೋಣ. ನಮಸ್ಕಾರ ಡಾಕ್ಟರ್ ಸನ್ಮತಿ ನಾಯಕ್ ಅವರೇ. ನಮಸ್ಕಾರಗಳು ಸರ್. ನಾವು ಸರಿಯಾದಂತಹ ಕ್ರಮಗಳನ್ನು ಅನುಸರಿಸೋದ್ರಿಂದ ನಮಗೆ ಏನು ಸಾಂಪ್ರದಾಯಿಕವಾಗಿ ಇಳುವರಿ ಬರುತ್ತದ ಅದಕ್ಕಿಂತ ನಾವು ಹೆಚ್ಚಿಗೆ ಇಳುವರಿಯನ್ನು ತಗೊಳ್ಬೇಕು. ಈಗ ನಮ್ಮ ಪ್ರಯತ್ನ ಏನಿರಬೇಕು ಅಂತಂದ್ರೆ ಒಳ್ಳೆ ಇಳುವರಿ ತಗೋಬೇಕು, ಗುಣಮಟ್ಟದ ಇಳುವರಿ ತಗೋಬೇಕು. ಆಮೇಲೆ ಗುಣಮಟ್ಟದ ಇಳುವರಿ ಹೆಂಗಿರಬೇಕು ಅಂತಂದ್ರೆ ಸುಮಾರು ದಿವಸಗಳವರೆಗೆ ನಾವು ಅದನ್ನು ಕಾಪಾಡಿಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದ್ರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸುವುದರಿಂದ ರೈತರು ಒಳ್ಳೆಯ ಉಳ್ಳಾಗಡ್ಡಿಯನ್ನು ಬೆಳಿಬಹುದು ಅನ್ನೋದ್ರ ಬಗ್ಗೆ ತಾವು ಹೇಳ್ಕೊಡ್ತೀರಿ? ಈಗ ಹೆಚ್ಚಾಗಿ ಏನಂತ ಅಂದ್ರೆ ಈ ಒಂದು ಋತುದಲ್ಲಿ ಈ ಮಳೆಗಾಲ ಪ್ರಾರಂಭ ಆಗಿ ಅಥವಾ ಈ ಮುಂಗಾರು ಮುಗಿಯಿತು, ಈಗ ಹಿಂಗಾರಿನಲ್ಲಿ ಹೆಚ್ಚಾಗಿ ರೈತರು ಎಲ್ಲರೂ ಉಳ್ಳಾಗಡ್ಡಿ ಬೆಳೆಯನ್ನ ಬೆಳೆಯಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನಂತ ಅಂದ್ರೆ ರೈತರಿಗೆ ಒಳ್ಳೆಯ ಒಂದು ಬೇಸಾಯ ಕ್ರಮದ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡ್ರೆ ಅವರು ಆ ಮಾಹಿತಿಗಳ ಬಗ್ಗೆ ತಿಳ್ಕೊಂಡು ಉತ್ಪಾದನೆಯನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಅಲ್ಲೇ ಅವ್ರದ್ದು ಒಂದು ಬಹಳಷ್ಟು ಕೆಲಸಗಳು ಮುಗ್ದಂಗೆ, ಅಂದ್ರೆ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರಲ್ಲ, ಮಾಹಿತಿಯನ್ನ ತಗೋಬೇಕು. ಹಾಗೆ ಯಾವ ರೀತಿಯಾದಂತಹ ಬೀಜಗಳನ್ನ ನಾವು ಆಯ್ಕೆ ಮಾಡಬಹುದು ಅಥವಾ ಯಾವ ತಳಿಗಳನ್ನ ಆಯ್ಕೆ ಮಾಡಬೇಕು, ಹಾಗೆ ಇದರಲ್ಲಿ ಹೆಚ್ಚಾಗಿ ನಮಗೆ ನರ್ಸರಿ ಮಾಡೋದು ಪ್ರಮುಖ ಆಗುತ್ತೆ. ನಂತರ ಯಾವ ರೀತಿ ನಾವು ಬೆಳೆಗಳನ್ನ ಮುಖ್ಯ ಭೂಮಿಗೆ ನಾಟಿ ಮಾಡೋದಿರ್ಬೋದು, ಇಲ್ಲಿನ ರೈತರು ಹೆಚ್ಚಾಗಿ ಮುಖ್ಯ ಭೂಮಿಗೆ ಡೈರೆಕ್ಟ್ ಆಗಿ ಬೀಜಗಳನ್ನ ಹಾಕ್ತಾರೆ, ಯಾವ ಕ್ರಮದಲ್ಲಿ ನಾವು ಹೆಚ್ಚಿನ ಇಳುವರಿ ಪಡಿಬಹುದು ಅನ್ನೋದನ್ನ ನಾನು ಇವತ್ತು ನಿಮ್ಮೊಂದಿಗೆ ಹೇಳ್ಕೊತಾ ಇದ್ದೇನೆ. ಮೊದಲನೇದಾಗಿ ಈ ಬೆಳೆಯನ್ನ ಬೆಳಿಬೇಕು ಅಂದ್ರೆ ನಮಗೆ ಮಣ್ಣು ಮತ್ತೆ ಹವಾಮಾನ ಬಹಳ ಮುಖ್ಯ ಆಗುತ್ತೆ. ಈಗ ಮಳೆ ಹೆಚ್ಚಾಗಿರೋ ಕಾರಣ ರೈತರು ಏನ್ ಮಾಡಿದ್ದಾರೆ, ಸಮತಟ್ಟಾಗಿರೋ ಭೂಮಿ ಮೇಲೆ ಬಿತ್ತನೆಯನ್ನ ಮಾಡಿದ್ದಾರೆ. ಮತ್ತೆ ನೀರು ನಿಂತು ಬಿಟ್ಟು ಮಣ್ಣಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗಿ ಬೇರು ಕೊಳೆಯೋದಿರ್ಬೋದು ಅಥವಾ ಗಿಡಗಳು ಏನಾಗುತ್ತೆ ಉರುಳಿ ಬೀಳೋದು, ಈ ರೀತಿ ಪರಿಸ್ಥಿತಿಯನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಮಣ್ಣನ್ನ ಆಯ್ಕೆ ಮಾಡಬೇಕಾದ್ರೆ ನಮ್ಮ ಭೂಮಿ ಮೊದಲು ಸೂಕ್ತವಾಗಿದೆಯಾ ಇದಕ್ಕೆ ಅನ್ನೋದೊಂದು ಮಾಹಿತಿ ಇರಬೇಕು. ಮಣ್ಣು ಯಾವ ರೀತಿ ಇರಬೇಕು ಅಂತಂದ್ರೆ ನೀರು ನಿಲ್ದೆ ಇರೋ ಹಾಗೆ ಚೆನ್ನಾಗಿ ಬಸಿದು ಹೋಗ್ಬೇಕು, ಆ ರೀತಿಯಾದಂತಹ ಮಣ್ಣಿರಬೇಕು. ಇವಾಗ ನಿಮ್ಮ ಮಣ್ಣಲ್ಲಿ ಆ ರೀತಿ ನೀರು ಬಸಿದು ಹೋಗುವಂತಹ ಒಂದು ಸಾಧ್ಯತೆ ಇಲ್ಲ ಅಂತ ಅಂದ್ರೆ ಆ ಸಮಯದಲ್ಲಿ ನೀವು ಮರಳು ಮಿಶ್ರಿತ ಮಣ್ಣಿರಬೇಕಾಗತ್ತೆ. ಸ್ವಲ್ಪ ಮರಳನ್ನ ನೀವು ಹೊಡ್ಕೋಬಹುದು ಅಥವಾ ನಿಮ್ ತೋಟಕ್ಕೆ, ಮತ್ತೆ ಆ ಮಣ್ಣು ತಯಾರು ಮಾಡುವಂತಹ ಭೂಮಿ ಇರತ್ತೆ ಅಲ್ವಾ, ಸೊ ಏರು ಮಡಿಗಳನ್ನ ಮಾಡ್ಕೋಬೇಕಾಗತ್ತೆ. ಏರು ಮಡಿಗಳನ್ನ ನಾವು ಮಾಡ್ಕೊಂಡಾಗ ಏನಾಗತ್ತೆ, ನೀರು ನಿಲ್ಲುವಂತಹ ಪರಿಸ್ಥಿತಿಯನ್ನ ಕಡಿಮೆ ಮಾಡಬಹುದು. ಮತ್ತೆ ಸಾಕಷ್ಟು ನೀರಿರೋದು ಹಿಂಗಿ ಏನಾಗತ್ತೆ ಬಸ್ತು ಹೋಗ್ತದೆ. ಹಾಗಾಗಿ ಈ ರೀತಿ ಒಂದು ಕ್ರಮಗಳನ್ನ ರೈತರು ತಗೋಬೇಕಾಗತ್ತೆ. ಬೆಳೆಯನ್ನ ನಾಟಿ ಮಾಡಬೇಕು ಅಂತಂದ್ರೆ ಇದನ್ನ ಮೂರು ಋತುಗಳಲ್ಲಿ ನಾವು ಬೆಳೆಯನ್ನ ನಾಟಿ ಮಾಡಬಹುದು. ಮುಖ್ಯವಾಗಿ ಒಂದು ಮುಂಗಾರು ಬೆಳೆಯಾಗಿ ತಗೋತೀವಿ, ಹಾಗೆ ಎರಡನೇದು ಹಿಂಗಾರು ಬೆಳೆ ಬರುತ್ತೆ, ಇನ್ನೊಂದು ಚಳಿಗಾಲದ ಬೆಳೆ ಬರುತ್ತೆ. ಸೊ ಇದರಲ್ಲಿ ನಾವು ಬಿತ್ತನೆ ಮಾಡುವಂತ ಸಮಯ ಮುಂಗಾರು ಬೆಳೆಗಾದ್ರೆ ನಾವು ಮೇ ಜೂನ್ ಸಮಯದಲ್ಲಿ ಬಿತ್ತನೆಯನ್ನ ಮಾಡಿ ನರ್ಸರಿಗಳನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಹೀಗೆ ನಾವು ತಯಾರು ಮಾಡಿದಂತ ನರ್ಸರಿಗಳೆಲ್ಲ ಸಸಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ನಾಟಿ ಮಾಡ್ತೀವಿ. ನಾವು ಜುಲೈ ಆಗಸ್ಟ್ ಅಲ್ಲಿ ನಾಟಿ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೊಯ್ಲು ಮಾಡಕ್ಕೆ ಈರುಳ್ಳಿ ಬೆಳೆ ಸಿದ್ಧವಾಗಿರುತ್ತೆ. ಇದು ಮುಂಗಾರಿನ ಬೆಳೆಗಾದ್ರೆ, ನಂತರ ಹಿಂಗಾರಿನ ಬೆಳೆಯಲ್ಲಿ ಈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಏನ್ ಮಾಡಬೇಕು, ನರ್ಸರಿಗಳನ್ನ ತಯಾರು ಮಾಡ್ಕೋಬೇಕಾಗತ್ತೆ, ಅಂದ್ರೆ ಸಸಿಗಳನ್ನ ತಯಾರು ಮಾಡ್ಕೋಬೇಕು. ಇದನ್ನ ನಾವು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮುಖ್ಯ ಭೂಮಿಗೆ ನಾಟಿ ಮಾಡ್ಕೋಬೇಕು. ಈ ರೀತಿ ತಯಾರು ಮಾಡಿದಂತ ಸಸಿಗಳು ನಮಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳಲ್ಲಿ ಇಳುವರಿಗೆ ಬರುತ್ತೆ. ನಂತರ ಇನ್ನೊಂದು ಚಳಿಗಾಲದ ಬೆಳೆಯಾಗಿ ಕೂಡ ಬೆಳೀತಾರೆ. ಮುಂಗಾರು ಮತ್ತೆ ಹಿಂಗಾರು ನಾವು ಮಳೆಯನ್ನ ಆಧಾರದ ಮೇಲೆ ಬಿತ್ತನೆಯನ್ನು ಮಾಡಬಹುದು. ಕೆಲವೊಬ್ರು ರೈತರಲ್ಲಿ ಚೆನ್ನಾಗಿ ನೀರಾವರಿ ಸೌಲಭ್ಯ ಇದ್ದವರು ಇದನ್ನ ಚಳಿಗಾಲದ ಬೆಳೆಯಾಗಿ ಕೂಡ ಬೆಳಿಬಹುದು. ಚಳಿಗಾಲದಲ್ಲಿ ಅಂತ ಅಂದ್ರೆ ನಾವು ಸೆಪ್ಟೆಂಬರ್ ನಂತರದಲ್ಲಿ ಹಾಗೆ ಅಕ್ಟೋಬರ್ 15ರಗಿಂತ ಮುಂಚೆ ಈ ತಿಂಗಳಲ್ಲಿ ನಾವೇನ್ ಮಾಡಬಹುದು, ನರ್ಸರಿಗಳನ್ನ ತಯಾರು ಮಾಡಬಹುದು. ಹಾಗೆ ಇದನ್ನ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡ್ತೀವಿ. ಹಾಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ಏನಾಗುತ್ತೆ, ಕೊಯ್ಲು ಮಾಡಕ್ಕೆ ಈರುಳ್ಳಿ ಬೆಳೆ ತಯಾರಿರುತ್ತೆ. ಹೀಗೆ ಮೂರು ಋತುಗಳಲ್ಲಿ ಈರುಳ್ಳಿ ಬೆಳೆಯನ್ನ ನಾವು ಬೆಳಿಬಹುದು. ನಂತರ ನೀವು ಬಿತ್ತನೆಯನ್ನ ಮಾಡೋದಕ್ಕೂ ಮೊದಲು ನಿಮ್ಮ ಒಂದು ರೀಜನ್ ನಿಮ್ಮ ಒಂದು ಕ್ಲೈಮೇಟ್ಗೆ ತಕ್ಕದಾದಂತಹ ಒಂದು ತಳಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ತಳಿಗಳ ಆಯ್ಕೆಯಲ್ಲೂ ಕೂಡ ಬಹಳಷ್ಟು ರೀತಿಯ ತಳಿಗಳಿದಾವೆ. ಅಂದ್ರೆ ಮುಂಗಾರಿಗೆ ಸರಿ ಹೋಗುವಂತ ತಳಿಗಳೇ ಬೇರೆ ಇದಾವೆ, ಹಾಗೆ ಹಿಂಗಾರಿಗೆ ಬೇರೆ ತಳಿಗಳಿದಾವೆ, ನಂತರ ಚಳಿಗಾಲದ ಬೆಳೆಯಾಗಿ ಬೆಳೆಯುವಂತ ತಳಿಗಳೇ ಬೇರೆ ಇದಾವೆ. ಮುಂಗಾರಿಗೆ ನಾವು ತಳಿಗಳನ್ನ ಆಯ್ಕೆ ಮಾಡಬೇಕು ಅಂತ ಅಂದ್ರೆ ಇವಾಗ ಈರುಳ್ಳಿ ಬೆಳೆಯಲ್ಲಿ ಸಂಶೋಧನೆಯನ್ನ ಮಾಡ್ತಿರುವಂತಹ ಕೆಲವೊಂದು ಸಂಸ್ಥೆಗಳಿದಾವೆ. ಅಂದ್ರೆ ಡೈರೆಕ್ಟರೇಟ್ ಆಫ್ ಆನಿಯನ್ ಅಂಡ್ ಗಾರ್ಲಿಕ್ ರಿಸರ್ಚ್ ಅಂತ ಹೇಳ್ತೀವಿ, DOGR ಅಂತ, ಮಹಾರಾಷ್ಟ್ರದಲ್ಲಿ ರಾಜಗುರು ನಗರಲ್ಲಿದೆ. ಇವರು ಭೀಮಾ ಸೀರೀಸ್ ನ ಒಂದು ತಳಿಗಳನ್ನ ತಯಾರು ಮಾಡ್ತಾರೆ. ಇಲ್ಲಿ ನಮಗೆ ಭೀಮಾ ಲೈಟ್ ಸಿಗುತ್ತೆ, ಭೀಮಾ ಸಫೇದ್ ಅನ್ನೋಂತ ತಳಿ, ನಂತರ ಭೀಮಾ ರೆಡ್ ಇರ್ಬೋದು, ಭೀಮಾ ಶಕ್ತಿ, ಭೀಮಾ ಶ್ವೇತ ಬರುತ್ತೆ, ಭೀಮಾ ಶುಭ್ರ, ಈ ರೀತಿಯಾದಂತ ತಳಿಗಳು ಅಲ್ಲಿಂದ ಬಂದಿದ್ದಾವೆ. ಈ ತಳಿಗಳು ಏನಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಈರುಳ್ಳಿ ಬೆಳೆ ಉತ್ಪಾದನೆಗೆ ಉಪಯೋಗ ಮಾಡ್ಕೋತಾರೆ. ಮಹಾರಾಷ್ಟ್ರದ ಮತ್ತೆ ನಮ್ಮ ಒಂದು ಕ್ಲೈಮೇಟ್ ಸ್ವಲ್ಪ ಹೊಂದಿಕೆ ಇರೋದ್ರಿಂದ ನಾವು ಈ ತಳಿಯನ್ನು ಇಲ್ಲಿ ಬೆಳಿಬಹುದು. ಬಹಳಷ್ಟು ಸಂಶೋಧನೆಗಳಾಗಿದ್ದಾವೆ. ಇದರಲ್ಲಿ ಭೀಮಾ ಶಕ್ತಿ ಮತ್ತೆ ಭೀಮಾ ಸೂಪರ್ ಅನ್ನುವಂತ ಎರಡು ತಳಿಗಳು ನಮ್ಮ ಕಲಬುರಗಿಯ ಭಾಗಕ್ಕೆ ಹೊಂದಿಕೊಳ್ತವೆ. ಹಾಗಾಗಿ ರೈತರು ಈ ರೀತಿಯಾದಂತಹ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. ನಂತರ ಇವಾಗ ಹಿಂಗಾರು ಬೆಳೆಗೆ, ಹಿಂಗಾರು ಬೆಳೆಯನ್ನ ಬೆಳಿಬೇಕು ಅಂತ ಅಂದ್ರೆ ಭೀಮಾ ಶಕ್ತಿ ತಳಿ ಹೇಳಿದೆ ನಿಮಗೆ, ಈ ಭೀಮಾ ಶಕ್ತಿ ಹಿಂಗಾರು ಬೆಳೆಗೆ ಕೂಡ ಉಪಯೋಗ ಮಾಡ್ಕೋಬಹುದು. ನಂತರ ಚಳಿಗಾಲದ ಬೆಳೆಯನ್ನ ಬೆಳಿಬೇಕು ಅಂತ ಇದ್ರೆ, ಅಂದ್ರೆ ನೀವು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ನಾಟಿ ಮಾಡೋರಿದ್ರೆ ಈ ಭೀಮಾ ಶಕ್ತಿ ತಳಿ ಚಳಿಗಾಲಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ. ಈ ಭೀಮಾ ತಳಿಗಳ ಜೊತೆಗೆ ಇನ್ನೊಂದು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ, ಬೆಂಗಳೂರಿನಲ್ಲಿರುವಂತಹ ಒಂದು ಸಂಸ್ಥೆ ಇದು. ಇದು ನಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಹಲವಾರು ತಳಿಗಳನ್ನ ತಯಾರು ಮಾಡತಕ್ಕಂತ ಒಂದು ಸಂಸ್ಥೆ. ಇದರಿಂದ ಕೂಡ ಅರ್ಕ ಕಲ್ಯಾಣ ಅನ್ನುವಂತ ಒಂದು ತಳಿ ಇದೆ. ಈ ಅರ್ಕ ಕಲ್ಯಾಣ ತಳಿ ಪ್ರಮುಖವಾಗಿ ಏನಂತ ಅಂದ್ರೆ ನಮ್ಮ ಭಾಗದಲ್ಲೂ ಕೂಡ ಬಹಳಷ್ಟು, ಇವಾಗ ಸುಂಡನೂರು ಇರ್ಬೋದು, ಆಳಂದ ಇರ್ಬೋದು, ವೈಜಾಪುರ, ಈ ಕಡೆ ಬಹಳಷ್ಟು ಜನ ರೈತರು ಕೂಡ ಈ ತಳಿಯನ್ನ ಬೆಳೆದಿದ್ದಾರೆ. ಬೆಳೆದು ಮತ್ತೆ ಅವರಿಗೆ ಉತ್ತಮವಾದಂತಹ ಒಂದು ಫಲಿತಾಂಶ ಕೂಡ ಸಿಕ್ಕಿದೆ. ಈ ರೀತಿ ನಾವು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸಂಶೋಧನಾ ಸಂಸ್ಥೆಗಳಿಂದ ಬೀಜಗಳನ್ನ ತೆಗೆದುಕೊಂಡು ಬಿತ್ತನೆ ಮಾಡೋದ್ರಿಂದ ಬಹಳಷ್ಟು ರಿಸ್ಕ್ ಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಎಲ್ಲೋ ಒಂದ್ ಕಡೆ ಲಾಸ್ ಆಗುವಂತದ್ದಾಗ್ಲಿ, ನಷ್ಟ ಆಗುವಂತದ್ದಾಗ್ಲಿ, ಅಥವಾ ಮೋಸ ಆಗೋದನ್ನ ನಾವು ತಪ್ಪಿಸಬಹುದು. ಅದು ಬಿಟ್ರೆ ಇನ್ನ ನಮಗೆ ಕೆಲವೊಂದು ಪ್ರೈವೇಟ್ ತಳಿಗಳು ಕೂಡ ಇದಾವೆ, ಪಂಚಗಂಗಾ ಹಾಗೆ ಎಲ್ಲೋರ ಕೂಡ ಇದೆ. ಸೊ ಈ ರೀತಿ ತಳಿಗಳನ್ನ ಕೂಡ ರೈತರು ಬೆಳೀತಾ ಇದಾರೆ. ಆದ್ರೆ ಕೆಲವೊಬ್ಬರು ರೈತರಲ್ಲಿ ಈ ತೊಂದರೆಗಳಂದ್ರೆ ಈ ತಳಿಗಳು ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದಾವೆ. ಸೊ ಹಾಗಾಗಿ ರೈತರು ಪ್ರಮುಖವಾಗಿ ಏನಂತ ಅಂದ್ರೆ ತಳಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಬಹಳಷ್ಟು ಹುಷಾರಿರಬೇಕು. ಇವಾಗ ನಾವು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೊಂದಿಕೊಳ್ಳುವಂತಹ ತಳಿಗಳನ್ನ ಹಾಕಿದ್ರೆ ಬೆಳವಣಿಗೆ ನಮಗೆ ಚೆನ್ನಾಗಿರೋದಿಲ್ಲ. ನಾವು ಬೀಜಗಳನ್ನ ತೆಗೆದುಕೊಳ್ಳೋ ಮೊದಲು ಒಮ್ಮೆ ಅದು ಯಾವ ಒಂದು ಋತುಗೆ ಅಥವಾ ಯಾವ ಒಂದು ಕ್ಲೈಮೇಟ್ ಅಥವಾ ಯಾವ ಸೀಸನ್ಗೆ ಚೆನ್ನಾಗಿ ಬರುತ್ತೆ ಅನ್ನೋದು ಮಾಹಿತಿ ತಗೊಂಡು ತಳಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇನ್ನ ವಿಶಿಷ್ಟತೆ ಏನು ಅಂತ ಅಂದ್ರೆ ಇದರಲ್ಲಿ ಬಿಳಿ ಬಣ್ಣದ ಗೆಡ್ಡೆಗಳು ಬರುವಂತ ಕೂಡ ತಳಿಗಳಿದಾವೆ. ಅರ್ಕ ಸ್ವಾದಿಷ್ಟ ಅನ್ನುವಂತ ಒಂದು ತಳಿ ಇದೆ. ನಂತರ ಭೀಮಾ ವೈಟ್ ಅನ್ನುವಂತಹ ತಳಿಗಳು ಕೂಡ ಇದಾವೆ. ಈ ತಳಿಗಳನ್ನ ಹೆಚ್ಚು ನಾವು ಸಂಸ್ಕರಣೆ ಮಾಡಕ್ಕೆ ಉಪಯೋಗ ಮಾಡ್ತೀವಿ. ಕೆಲವೊಂದು ಕಡೆ ಇದನ್ನ ಒಣಗಿಸಿಬಿಟ್ಟು ಡ್ರೈ ಈರುಳ್ಳಿ ಆಗಿ ಕೂಡ ಉಪಯೋಗ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಕಡೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಇದನ್ನ ಒಣಗಿಸಿ ಇದರ ಪುಡಿಗಳನ್ನ ಮಾಡಿ ಕೂಡ ಸೂಪ್ಗಳ ತಯಾರಿಕೆಯಲ್ಲಿ ಎಲ್ಲ ಉಪಯೋಗ ಕೂಡ ಮಾಡ್ತಾ ಇದಾರೆ. ಬಹಳಷ್ಟು ಉಳ್ಳಾಗಡ್ಡಿ ಪುಡಿ ಮಾಡುವಂತ ಉಳ್ಳಾಗಡ್ಡಿಯನ್ನ ಏನ್ ಮಾಡ್ತಾರೆ ಒಣಗಿಸಿಬಿಟ್ಟು ಸರ್ ಅದರಿಂದ ಪುಡಿಯನ್ನೇ ಮಾಡ್ತಾರೆ. ಈ ಸೂಪ್ಗಳೆಲ್ಲ ತಯಾರಿಕೆಯಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಬಹಳಷ್ಟು ಟೇಸ್ಟ್ ಕೂಡ ಇರುತ್ತೆ. ನಂತರ ಚಿಪ್ಸ್ ತಯಾರಿಕೆಗೂ ಕೂಡ ಇದನ್ನ ಉಪಯೋಗ ಮಾಡ್ತಾರೆ. ಈ ರೀತಿ ವಿಶಿಷ್ಟತೆ ಇರುವಂತಹ ಈರುಳ್ಳಿ ಕೂಡ ಇದೆ. ಇನ್ನ ನಾವು ಬೆಂಗಳೂರಿನ ಭಾಗದಲ್ಲಿ ನೋಡಿದ್ರೆ ರೋಸ್ ಆನಿಯನ್ ಅಂತ ಸಿಗುತ್ತೆ. ಚಿಕ್ಕಗೆಡ್ಡೆ ಇರುವಂತಹ ಒಂದು ಈರುಳ್ಳಿ, ಬಹಳಷ್ಟು ಖಾರ ಇರುತ್ತೆ ಅದು. ಅದರಲ್ಲಿ ಅರ್ಕ ಬಿಂದು ಅಂತ ರೋಸ್ ಅಂತ ಯಾಕಂದ್ರೆ ಅದನ್ನ ಅದ್ರ ಸಿಪ್ಪೆ ಬಣ್ಣ ಇದೆಯಲ್ಲ ಸರ್, ಅದು ಪಿಂಕ್ ಕಲರ್ ಇದೆ. ಹಾಗಾಗಿ ಅದು ರೋಸ್ ಗುಲಾಬಿ ಬಣ್ಣ ಇದೆ. ಅದಕ್ಕೆ ಬೆಂಗಳೂರು ಗುಲಾಬಿ ಈರುಳ್ಳಿ ಅಂತ ಕೂಡ ಹೇಳ್ತಾರೆ. ಗುಣ ಮಾತ್ರ ತದ್ವಿರುದ್ಧ ಗುಣಗಳು ಇದಾವೆ. ಹಾಗಾಗಿ ಈ ತಳಿ ಬೆಳೆಯಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ, ಬಟ್ ಬೆಂಗಳೂರು ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಯಾಕಂದ್ರೆ ಅಲ್ಲಿ ಮಾರ್ಕೆಟ್ ಕೂಡ ಅದಕ್ಕಿದೆ, ಹಾಗಾಗಿ ಬೆಳೀತಾರೆ. ನಮ್ಮಲ್ಲಿ ಪ್ರಯತ್ನ ಮಾಡಬಹುದು ಸರ್. ಇದನ್ನ ಇಲ್ಲಿವರೆಗೂ ಯಾರು ಕೂಡ ಅಷ್ಟಾಗಿ ಬೆಳೆದಿಲ್ಲ. ಪ್ರಯತ್ನ ಮಾಡಬಹುದು ಅಂದ್ರೆ ಬಹಳಷ್ಟು ಟೇಸ್ಟ್ ಕೂಡ ಇದೆ, ವಿಶಿಷ್ಟವಾಗಿರುವಂತಹ ಒಂದು ರುಚಿ ಕೂಡ ಇದೆ ಇದಕ್ಕೆ. ಮತ್ತೆ ನಮಗೆ ಅರ್ಕ ವಿಶ್ವಾಸ ಅನ್ನುವಂತ ಒಂದು ಹೊಸ ತಳಿ ಇದೆ. ಹೀಗೆ ಬೇರೆ ಬೇರೆ ತಳಿಗಳು ಲಭ್ಯ ಇದೆ. ನಾವು ನಮ್ಮ ಒಂದು ಹವಾಮಾನಕ್ಕೆ ಸೂಟಬಲ್ ಆಗುವಂತ ತಳಿಗಳನ್ನ ಆಯ್ಕೆ ಮಾಡಬೇಕಾಗತ್ತೆ. ಈಗ ಹವಾಮಾನದ ಬಗ್ಗೆ ಮಾಹಿತಿ ಸಿಕ್ತು ನಿಮಗೆ, ನಂತರ ತಳಿಗಳ ಆಯ್ಕೆ ಕೂಡ ಆಯ್ತು, ನಂತರ ತಳಿಗಳನ್ನ ತಗೊಂಡು ಬೀಜಗಳನ್ನ ತಂದಿದ್ದೀರಾ. ಇವಾಗ ಬಿತ್ತನೆಯನ್ನ ಮಾಡಬೇಕು. ಬಿತ್ತನೆಯನ್ನ ಮಾಡೋದಕ್ಕೂ ಮೊದಲು ನಾವೇನ್ ಮಾಡ್ತೀವಿ, ನರ್ಸರಿಯನ್ನ ತಯಾರು ಮಾಡ್ಕೋತೀವಿ. ಅಂದ್ರೆ ಸಸಿಗಳನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಮಡಿಗಳಲ್ಲಿ ನಾವು ಸಸಿಗಳನ್ನ ತಯಾರು ಮಾಡ್ತೀವಿ. ಮಡಿಗಳನ್ನ ತಯಾರು ಮಾಡಬೇಕಾದ್ರೆ ಇವಾಗ ನಾವು ಒಂದು ಎಕರೆಗೆ ನಾವು ಸಸಿಗಳನ್ನ ತಯಾರು ಮಾಡ್ತೀವಿ ಅಂತ ಅಂದ್ರೆ ಅದರಲ್ಲ 5%ನಷ್ಟು ಜಾಗ ನಮಗೆ ನರ್ಸರಿ ಮಾಡೋದಕ್ಕೆ ಸಾಕಾಗತ್ತೆ. ಹೀಗೆ ನಾವು ನರ್ಸರಿಗಳನ್ನ ತಯಾರು ಮಾಡಬೇಕಾದ್ರೆ ಮೊದಲನೇದಾಗಿ ಸುಮಾರು ಒಂದು 5 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನ ಮಣ್ಣಲ್ಲಿ ಬೆರೆಸಬೇಕಾಗತ್ತೆ. ಅದ್ರ ಜೊತೆಗೆ ಟ್ರೈಕೋಡರ್ಮವನ್ನು ಕೂಡ ಉಪಯೋಗ ಮಾಡಬೇಕು. ಟ್ರೈಕೋಡರ್ಮ ಅನ್ನೋದು ಒಂಥರ ಜೈವಿಕವಾದಂತಹ ಶಿಲೀಂಧ್ರ ನಾಶಕ. ಇದು ನಮ್ಮ ತಿಪ್ಪೆ ಗೊಬ್ಬರದಲ್ಲಿರುವಂತಹ ಕೆಲವೊಂದು ಗಿಡಗಳಿಗೆ ಹಾನಿಯಾಗುವಂತಹ ಒಂದು ಶಿಲೀಂಧ್ರಗಳಿದ್ರೆ ಅದರ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ಈ ಜೈವಿಕವಾದಂತಹ ಟ್ರೈಕೋಡರ್ಮವನ್ನ ನಾವು ಮಣ್ಣೊಂದಿಗೆ ಬೆರೆಸಿಬಿಟ್ಟು ಭೂಮಿಯನ್ನ ತಯಾರು ಮಾಡ್ಕೋಬೇಕಾಗತ್ತೆ. ಯಾವಾಗ್ಲೂ ನಾವು ಮಡಿಗಳನ್ನ ತಯಾರು ಮಾಡ್ತೀವಿ, ಎತ್ತರಿಸಿದ ಮಡಿಗಳನ್ನ ತಯಾರು ಮಾಡಬೇಕು. 1 ಫೂಟ್ ಎತ್ತರ ಇರಬೇಕು, ಹಾಗೆ 1.5 ಮೀಟರ್ ನಷ್ಟು ಅಗಲ ಇರುವಂತಹ ಒಂದು ಮಡಿಗಳು ತಯಾರು ಮಾಡ್ಕೋತೀವಿ. ಈ ರೀತಿ ತಯಾರು ಮಾಡಿರುವಂತಹ ಮಡಿಗಳಲ್ಲಿ ಏನ್ ಮಾಡ್ತೀವಿ, ಬೀಜಗಳನ್ನ ನಾವು ಬಿತ್ತನೆಯನ್ನ ಮಾಡ್ತೀವಿ. ನಮಗೆ ಸುಮಾರು 1 ಹೆಕ್ಟೇರ್ ಪ್ರದೇಶಕ್ಕೆ ಸಸಿ ಮಾಡಬೇಕು ಅಂತ ಅಂದ್ರೆ 2-3 ಕೆಜಿಯಷ್ಟು ಬೀಜಗಳು ಬೇಕಾಗತ್ತೆ. ನಾವು ಬೀಜಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅದರ ಮೊಳಕೆ ಒಡೆಯುವ ಪ್ರಮಾಣದ ಮೇಲೆ ಕೂಡ ಬೀಜಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಕೆಲವೊಂದು ತಳಿಗಳಲ್ಲಿ ಸುಮಾರು 60%ನಷ್ಟು ಅಷ್ಟೇ ಬೀಜ ಮೊಳಕೆ ಒಡೆಯುವ ಪ್ರಮಾಣ ಇರುತ್ತೆ. ಹಾಗಾಗಿ ಅವಾಗ ನಮಗೆ ಏನಾಗತ್ತೆ ಅಂತ ಅಂದ್ರೆ ಬೀಜಗಳ ಅಗತ್ಯ ಹೆಚ್ಚಾಗತ್ತೆ. ಅದೇ ನಾವು ಉತ್ತಮವಾದಂತಹ ಮೊಳಕೆ ಒಡೆಯುವ ಪ್ರಮಾಣ ಇರುವಂತಹ ಬೀಜಗಳನ್ನ ಆಯ್ಕೆ ಮಾಡಿದ್ವಿ ಅಂತ ಅಂದ್ರೆ ನಮಗೆ ಬೀಜದ ದರ ಕೂಡ ಕಡಿಮೆ ಆಗತ್ತೆ. ಹಾಗೆ ಬೀಜಕ್ಕೆ ನಾವು ಏನು ದುಡ್ಡು ಕೊಡ್ತೀವಲ್ವ ಅದು ಕೂಡ ಕಡಿಮೆ ಮಾಡ್ಕೋಬಾಗ. ಈ ರೀತಿ ಬೀಜಗಳನ್ನ ಆಯ್ಕೆ ಮಾಡೋದು ಪ್ರಮುಖ ಆಗತ್ತೆ. ನಂತರ ಈ ರೀತಿ ತಯಾರು ಮಾಡಿರುವಂತಹ ಮಡಿಗಳಲ್ಲಿ ನಾವು ಬೀಜಗಳನ್ನ ಬಿತ್ತನೆ ಮಾಡ್ತೀವಿ. ಸುಮಾರು 2-3 ಕೆಜಿಯಷ್ಟು ಬೀಜ ನಮಗೆ 1 ಎಕರೆಗೆ ಸಾಕಾಗುತ್ತೆ. 1 ಎಕರೆಗೆ 2-3 ಕೆಜಿಯಷ್ಟು ಬೀಜಗಳು ಸಾಕಾಗತ್ತೆ. ಈ ಬೀಜಗಳನ್ನ ನಾವು ಮಣ್ಣಲ್ಲಿ ಹಾಕಬೇಕಾಗತ್ತೆ. ಮತ್ತೆ ಬೀಜವನ್ನ ನಾವು ಬಿತ್ತನೆ ಮಾಡಬೇಕಾದ್ರೆ ಪ್ರಮುಖವಾಗಿ ಏನಂತಂದ್ರೆ ಯಾವುದೇ ಬೀಜಗಳಿರ್ಬೋದು, ತರಕಾರಿ ಬೀಜಗಳಿರ್ಬೋದು, ಅದರ ಒಂದು 3 ಪಟ್ಟಿನಷ್ಟು ಅಷ್ಟೇ ಆಳದಲ್ಲಿ ನಾವು ಬೀಜಗಳನ್ನ ಬಿತ್ತನೆ ಮಾಡಬೇಕು. ಬಹಳಷ್ಟು ಆಳದಲ್ಲಿ ಬಿತ್ತನೆ ಮಾಡಿದ್ರೆ ಮೊಳಕೆ ಒಡೆಯೋದ್ರಲ್ಲಿ ತೊಂದರೆ ಆಗತ್ತೆ. ಮೊಳಕೆ ಹೊಡೆದು ಮೇಲೆ ಬರಬೇಕು. ಬಹಳಷ್ಟು ಡೀಪಾಗಿ ಹಾಕ್ಬಿಟ್ಟು ಅಂದ್ರೆ ತುಂಬಾ ಆಳದಲ್ಲಿ ಬಿತ್ತನೆಯನ್ನ ಮಾಡಿದ್ರೆ ಆ ಮೊಳಕೆ ಒಡೆಯೋದು ಬರದೇ ಇಲ್ಲ ಸರ್. ಹಾಗಾಗಿ ಬಿತ್ತನೆ ಮಾಡಬೇಕಾದ್ರೆ ಈ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೂಡ ಅನುಸರಿಸಬೇಕಾಗತ್ತೆ ರೈತರು. ನಂತರ ಇದಕ್ಕೆ ನಾವು ಒಂದಷ್ಟು ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಸುಮಾರು 1 ಕೆಜಿಯಷ್ಟು ಸಾರಜನಕ, 1 ಕೆಜಿ ರಂಜಕ, ಹಾಗೆ 1 ಕೆಜಿ ಪೊಟ್ಯಾಸಿಯಂ ಗೊಬ್ಬರವನ್ನ ನಾವು ಭೂಮಿ ತಯಾರು ಮಾಡಬೇಕಾದ್ರೆ ಮಣ್ಣೊಂದಿಗೆ ಬೆರೆಸಬೇಕಾಗತ್ತೆ. ನಂತರ ಸುಮಾರು 15-20 ದಿನಗಳಾದ ನಂತರ ಸಸಿಗಳು ಬಂದು ಈ 15-20 ದಿನ ಆದ್ಮೇಲೆ ಮತ್ತೆ 1 ಕೆಜಿಯಷ್ಟು ಸಾರಜನಕ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. 19-19 ಅನ್ನುವಂತಹ ಒಂದು ಗೊಬ್ಬರದ ಮಿಶ್ರಣ ಕೂಡ ಇದೆ. ಸೊ ಇದರ ಮೂಲಕ ಅಂದ್ರೆ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಸೇರಿಸಿಕೊಂಡು ಸಸಿಗಳಿಗೆ ಸಿಂಪರಣೆ ಮಾಡೋದ್ರಿಂದ ಆರೋಗ್ಯವಾದಂತಹ ಸಸಿಗಳು ನಮಗೆ ಸಿಗ್ತವೆ. ಈ ರೀತಿ ನಾವು ಸಸಿಗಳನ್ನ ತಯಾರು ಮಾಡ್ಕೊಂಡ್ವಿ. ಸಸಿಗಳನ್ನ ತಯಾರು ಮಾಡ್ಕೊಂಡಾದ ನಂತರ ನಾವು ನಾಟಿಗೆ ಮಾಡ್ತೀವಿ. ನಾಟಿ ಮಾಡೋದಕ್ಕೆ ನಾನು ಬೇರೆ ಬೇರೆ ಋತುವಿನ ಬೆಳೆಗಳು ಅಂತ ಅಂದೆ, ಅಂದ್ರೆ ಮುಂಗಾರಿನ ಬೆಳೆ, ಹಿಂಗಾರು, ಹಾಗೆ ಚಳಿಗಾಲದ ಬೆಳೆ ಅಂತ ಹೇಳಿದೆ. ಅದರಲ್ಲಿ ಮುಂಗಾರಿನ ಬೆಳೆ ಆದ್ರೆ ಸುಮಾರು 35-40 ದಿನ ಆಗಿರುವಂತಹ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡಬಹುದು. ಅದೇ ನಾವು ಹಿಂಗಾರಿನ ಬೆಳೆ ಮಾಡೋದಿದ್ರೆ ಇಲ್ಲಿ ಸಸಿಗಳು ಸುಮಾರು 40-45 ದಿನಗಳು ವಯಸ್ಸಿನ ಸಸಿಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ ಚಳಿಗಾಲದ ಬೆಳೆ ಆದ್ರೆ ಸುಮಾರು 50 ದಿನ ಬೇಕಾಗತ್ತೆ ನಮಗೆ ಸಸಿ ತಯಾರಾಗೋದಕ್ಕೆ. ಹಾಗಾಗಿ 50-55 ದಿನ ಇರುವಂತಹ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಉಪಯೋಗ ಮಾಡ್ಕೋಬಹುದು. ಚಳಿಗಾಲದಲ್ಲಿ ಏನಾಗತ್ತೆ ಅಂತ ಅಂದ್ರೆ ತಾಪಮಾನ ಕಡಿಮೆ ಇರುತ್ತೆ, ಹಾಗಾಗಿ ಇಲ್ಲಿ ಬೆಳೆಯ ಬೆಳವಣಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೆ ಅದು ಸ್ವಲ್ಪ ದಿನ ಹೆಚ್ಚಾಗಿ ನಾವು ಬಿಡಬೇಕಾಗತ್ತೆ. ಸೊ ಈ ರೀತಿ ಸಸಿಗಳನ್ನ ತಯಾರು ಮಾಡ್ಕೊಂಡ್ವಿ. ನಂತರ ನಾವು ನಾಟಿ ಮಾಡ್ತೀವಿ. ನಾಟಿ ಮಾಡಬೇಕಾದ್ರೆ 3 ವಿಧಾನ ಇದೆ. ಇದರಲ್ಲಿ ಒಂದು, ನಮ್ಮ ರೈತರು, ಈ ಭಾಗದ ರೈತರು ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಸಮತಟ್ಟಾದ ಭೂಮಿ ಮೇಲೆ ನಾಟಿ ಮಾಡ್ತಾರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬೀಜಗಳನ್ನ ಚೆಲ್ಕೊಂಡ್ ಬರ್ತಾರೆ. ಆದ್ರೆ ಕೆಲವೊಂದು ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಡೈರೆಕ್ಟ್ ಆಗಿ ಈ ರೀತಿ ನಾವು ಬಿತ್ತನೆಯನ್ನ ಮಾಡೋದ್ರಿಂದ ಲಾಸ್ ಹೆಚ್ಚಾಗಿ ಆಗೋದನ್ನ ನಾವು ನೋಡಿದ್ದೇವೆ. ಬೀಜಗಳನ್ನ ಬಿತ್ತನೆ ಮಾಡ್ತಿರಲ್ಲ, ಬಹಳಷ್ಟು ಕಡೆ ಬೀಜಗಳು ಹೇಳೋದೇ ಇಲ್ಲ. ಹಾಗಾಗಿ ನಮಗೆ ಭೂಮಿಯಲ್ಲಿ ಅಲ್ಲಲ್ಲಿ ಏನಾಗುತ್ತೆ, ಖಾಲಿ ಜಾಗಗಳು ಕಾಣಿಸುತ್ತೆ. ನಮಗೆ ಪ್ರತಿ ಒಂದು ಹೆಕ್ಟೇರ್ ನಿಂದ ಅಥವಾ 1 ಎಕರೆಯಿಂದ ಇಳುವರಿ ತಗೊಳ್ಳೋದು ಬಹಳ ಪ್ರಮುಖ ಆಗುತ್ತೆ. ಈ ರೀತಿ ಅಲ್ಲಲ್ಲಿ ಪ್ಯಾಚಸ್ ಅಥವಾ ಬೀಜಗಳು ಮೊಳಕೆ ಆಗ್ಲಿಲ್ಲ, ಸಸಿಗಳು ಬರಲಿಲ್ಲ ಅಂತ ಅಂದ್ರೆ ಬಹಳಷ್ಟು ಲಾಸ್ ಆಗತ್ತೆ. ಹಾಗಾಗಿ ರೈತರು ದಯವಿಟ್ಟು ಸಸಿ ಮಡಿಗಳಲ್ಲಿ ಸಸಿಗಳನ್ನ ತಯಾರು ಮಾಡಿ ಬಿತ್ತನೆಯನ್ನ ಅಥವಾ ನಾಟಿಯನ್ನ ಮಾಡುವಂತಹ ಒಂದು ಪದ್ಧತಿಯನ್ನ ಅನುಸರಿಸಬೇಕು. ನಂತರ ಭೂಮಿಯನ್ನ ನಾಟಿ ಮಾಡಬೇಕಾದ್ರೆ ನಾನು ಹೇಳಿದೆ 3 ರೀತಿ ಇದೆ. ಒಂದು, ಸಮತಟ್ಟಾಗಿರುವಂತಹ ಭೂಮಿ ಮೇಲೆ ಕೂಡ ನಾಟಿ ಮಾಡ್ತಾರೆ. ಇನ್ನೊಂದು, ಎತ್ತರಿಸಿದ ಮಡಿಗಳನ್ನ ಮಾಡಿ ಅದ್ರ ಮೇಲೆ ಡ್ರಿಪ್ ಲೈನ್ಗಳನ್ನ ನಾವು ಹಾದು ಹೋಗಕ್ಕೆ ಬಿಟ್ಟು ಈ ರೀತಿ ಕೂಡ ಮಾಡಬಹುದು. ಇನ್ನೊಂದು 3ನೇದು, ಮಲ್ಚ್ ಶೀಟ್ಗಳನ್ನ ನೀವು ಗೊತ್ತಿರುತ್ತೆ, ಮಲ್ಚ್ ಶೀಟ್ಗಳನ್ನ ಎತ್ತರಿಸಿದ ಬೆಡ್ ಮಾಡಿ ಒಳಗಡೆ ಡ್ರಿಪ್ ಲೈನ್ ಅನ್ನ ಬಿಟ್ಟು ಹಾಗೆ ಮಲ್ಚ್ ಹಾಳೆಯನ್ನ ನಾವು ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಏನಂತಂದ್ರೆ ಸಂಪನ್ಮೂಲಗಳನ್ನ ನಾವು ಉಳಿಸಬಹುದು. ಅಂದ್ರೆ ಪ್ರಮುಖವಾಗಿ ನೀರನ್ನ ನಾವು ಉಳಿಸಬಹುದು ಮತ್ತೆ ಕಳೆ ರಹಿತ ಒಂದು ಬೆಳೆಯನ್ನ ತಗೋಬಹುದು. ಇದರಿಂದ ನಿಮಗೆ ಸುಮಾರು ಮಲ್ಚ್ ಶೀಟ್ ಹಾಕೋದ್ರಿಂದ 30%ನಷ್ಟು ಏನು ಇಳುವರಿ ಕೂಡ ಹೆಚ್ಚಾಗತ್ತೆ. ಹಾಗೆ ನಮಗೆ ಏನಂತ ಅಂದ್ರೆ ಲೇಬರ್ಸ್ ಅಂದ್ರೆ ಕೂಲಿ ಸಮಸ್ಯೆಯನ್ನು ಕೂಡ ನಾವು 20%ನಷ್ಟು ಕಡಿಮೆ ಮಾಡಬಹುದು. ಹಾಗೆ ನೀರನ್ನ ನಾವು ಎಫಿಷಿಯಂಟ್ ಆಗಿ ಅಂದ್ರೆ ಕರೆಕ್ಟ್ ಆಗಿ ಏನು ಕೊಡುವಂತಹ ನೀರು ಬೆಳೆಯ ಬೆಳವಣಿಗೆಗೆ ಚೆನ್ನಾಗಿ ತಗೊಳ್ತಾರೆ. ಹಾಗಾಗಿ ಈ ರೀತಿ 3 ವಿಧಾನ ಇದೆ. ರೈತರಿಗೆ ನಾವು ಎತ್ತರಿಸಿದ ಬೆಡ್ಗಳನ್ನ ಮಾಡಿ ಅಥವಾ ಮಡಿಗಳನ್ನ ಮಾಡಿ ಮಲ್ಚ್ ಶೀಟ್ಗಳನ್ನ ಉಪಯೋಗಿಸೋದಿರಬಹುದು ಮತ್ತೆ ಜೊತೆಗೆ ಡ್ರಿಪ್ ಪೈಪ್ಗಳನ್ನ ಉಪಯೋಗಿಸಿ ಬಿತ್ತನೆಯನ್ನ ಮಾಡುವಂತಹ ಒಂದು ಮೆಥಡ್ಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀವಿ. ನಂತರ ನಾವು ನಾಟಿ ಮಾಡ್ತೀವಿ. ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ ಭೂಮಿಯ ತಯಾರಿಕೆ ಆಯಿತು. ನಂತರ ಅಂತರವನ್ನ ನೀಡಬೇಕಾಗತ್ತೆ. ಒಂದು ಸಸಿಯಿಂದ ಇನ್ನೊಂದು ಸಸಿಗೆ ಸುಮಾರು 15 ಸೆಂಟಿಮೀಟರ್ನಷ್ಟು ಅಂದ್ರೆ 1/2 ಫುಟ್ನಷ್ಟು ನಾವು ಜಾಗವನ್ನ ಬಿಡಬೇಕಾಗತ್ತೆ ಅಂತರ. ಹಾಗೆ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಸುಮಾರು 10 ಸೆಂಟಿಮೀಟರ್ನಷ್ಟು ನಾವು ಅಂತರವನ್ನ ನೀಡಿ ಸಸಿಗಳನ್ನ ನಾಟಿ ಮಾಡಬೇಕಾಗತ್ತೆ. ಬಹಳ ಹತ್ತಿರದಲ್ಲಿ ನಾವು ನಾಟಿ ಮಾಡೋದ್ರಿಂದ ಗೆಡ್ಡೆಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಒಂದೇ ಗಿಡದಲ್ಲಿ 2 ಗೆಡ್ಡೆಗಳು ಬರೋದು ಈ ರೀತಿ ಬರ್ತವೆ. ಇವಕ್ಕೇನಂತಂದ್ರೆ ಮಾರ್ಕೆಟ್ ಇರೋದಿಲ್ಲ, ಹಾಗಾಗಿ ರೈತರು ಕೊನೆಯಲ್ಲಿ ಲಾಸ್ ಅನ್ನ ಅನುಭವಿಸೋ ಒಂದು ಪರಿಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ನಾವು ಅಂತರವನ್ನ ನೀಡೋದು ಕೂಡ ಮುಖ್ಯ ಆಗತ್ತೆ. ನಂತರ ಗೊಬ್ಬರವನ್ನ ಕೊಡಬೇಕಾಗತ್ತೆ ಗಿಡಗಳ ಬೆಳವಣಿಗೆಗೆ. ಸುಮಾರು 1 ಎಕರೆಗೆ ನಮಗೆ 44 ಕೆಜಿಯಷ್ಟು ಸಾರಜನಕ ಬೇಕಾಗತ್ತೆ. ಹಾಗೆ 16 ಕೆಜಿಯಷ್ಟು ರಂಜಕವನ್ನ ಕೊಡಬೇಕು. ಹಾಗೆ 24 ಕೆಜಿಯಷ್ಟು ಪೊಟ್ಯಾಸಿಯಂ ಗೊಬ್ಬರವನ್ನ ನಾವು ನೀಡಬೇಕಾಗತ್ತೆ. ಈ 44, 16, 24 ಸಾರಜನಕ ರಂಜಕವನ್ನ ಕೊಡಬೇಕು ಅಂದ್ರೆ ನಾವು ಯೂರಿಯಾ ಮೂಲಕ ಕೊಡಬಹುದು ಅಥವಾ SSP ಮೂಲಕ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನೋಂತ ಒಂದು ಗೊಬ್ಬರ ಸಿಗತ್ತೆ. ನಂತರ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನೋಂತ ಒಂದು ಗೊಬ್ಬರ ಕೂಡ ಸಿಗತ್ತೆ. ಇದ್ರ ಮೂಲಕ ಕೊಡಬಹುದು. ಇದರ ಮೂಲಕ ಕೊಡಬೇಕು ಅಂದ್ರೆ ನಮಗೆ 95 ಕೆಜಿಯಷ್ಟು ಸಾರಜನಕ ಬೇಕಾಗತ್ತೆ. ಹಾಗೆ SSP ಸಿಂಗಲ್ ಸೂಪರ್ ಫಾಸ್ಫೇಟ್ 100 ಕೆಜಿ, ನಂತರ ಮ್ಯೂರೇಟ್ ಆಫ್ ಪೊಟ್ಯಾಶ್ ಸುಮಾರು 40 ಕೆಜಿಯಷ್ಟು ಬೇಕಾಗತ್ತೆ. ಸುಮಾರು 45 ದಿನಗಳಾದ ನಂತರ ಈರುಳ್ಳಿ ಬೆಳವಣಿಗೆಗೆ ಸಲ್ಫರ್ ಅನ್ನೋಂತ ಒಂದು ಸೂಕ್ಷ್ಮ ಪೋಷಕಾಂಶದ ಅಗತ್ಯ ಇದೆ. ಹಾಗಾಗಿ ನಾವು 1 ಎಕರೆಗೆ ಸುಮಾರು 12 ಕೆಜಿಯಷ್ಟು ಸಲ್ಫರ್ ಪೋಷಕಾಂಶವನ್ನು ಕೊಡಬೇಕಾಗತ್ತೆ. 45 ದಿನ ಆದ ನಂತರ ಕೊಡಬೇಕಾಗತ್ತೆ. ಬೆಂಟೋನೈಟ್ ಸಲ್ಫರ್ ಅನ್ನೋಂತ ಒಂದು ಗೊಬ್ಬರ ಕೂಡ ಸಿಗತ್ತೆ, ಇಲ್ಲಾಂದ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋಂತ ಗೊಬ್ಬರ ಕೂಡ ಸಿಗತ್ತೆ. ಇದ್ರ ಮೂಲಕ ನಾವು ಕೊಡಬಹುದು. ಇನ್ನೊಂದು ಪ್ರಮುಖವಾಗಿರುವಂತಹ ಮಾಹಿತಿ ಏನು ಅಂತ ಅಂದ್ರೆ, ಇವಾಗ ಹೇಗೆ ನಮ್ಮ ಬೆಳವಣಿಗೆ ಆಗಬೇಕು ಅಂದ್ರೆ ನಮಗೆ ಸೂಕ್ಷ್ಮ ಪೋಷಕಾಂಶಗಳಿರ್ಬೋದು, ಜೀವಸತ್ವಗಳ ಅಗತ್ಯ ಇರುತ್ತೆ. ಅದೇ ರೀತಿ ಈ ಒಂದು ಉತ್ತಮವಾದಂತಹ ಬೆಳವಣಿಗೆ ಇರಬೇಕು ಮತ್ತೆ ಬರುವಂತಹ ಒಂದು ಬೆಳೆ ಪೌಷ್ಟಿಕಾಂಶವಾಗಿರುವಂತಹ ಈರುಳ್ಳಿ ಇರಬೇಕು ಅಂತ ಅಂದ್ರೆ ನಮಗೆ ಅರ್ಕ ವೆಜಿಟೇಬಲ್ ಸ್ಪೆಷಲ್ ಅಂತ ಸಿಗತ್ತೆ. ಅರ್ಕ ವೆಜಿಟೇಬಲ್ ಸ್ಪೆಷಲ್. ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳಿದಾವೆ. ಸೂಕ್ಷ್ಮ ಪೋಷಕಾಂಶಗಳು ಅಂತ ಅಂದ್ರೆ ನಮಗೆ ಇವಾಗ ಕಾಪರ್ ಇರ್ಬೋದು, ಐರನ್, ಜಿಂಕ್, ಕ್ಯಾಲ್ಸಿಯಂ, ಈ ರೀತಿಯಾದಂತಹ ಸೂಕ್ಷ್ಮ ಪೋಷಕಾಂಶಗಳ ಒಂದು ಮಿಶ್ರಣ ಇದೆ. ಇದನ್ನ ನಾವು 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಇದನ್ನ ನಾವು ಒಂದು 20 ದಿನ ಅಂತರದಲ್ಲಿ ಗಿಡಗಳಿಗೆ ನೀಡಬೇಕಾಗುತ್ತೆ. ಈ ಅರ್ಕ ವೆಜಿಟೇಬಲ್ ಸ್ಪೆಷಲ್ ಏನಿದೆ, ಹೌದು, ಇದನ್ನ ನಾವು ಸಿಂಪರಣೆ ಮಾಡಬೇಕು ಅಂತಂದ್ರೆ ಯಾವ ಸಮಯದಿಂದ 20 ದಿನ ಅಂತರ ಅಂತ ಹೇಳಿದ್ರಿ ತಾವು? ಹೌದು, ಯಾವಾಗಿಂದ ಶುರು ಮಾಡಬೇಕು? ಸುಮಾರು 40 ದಿನಗಳಾದ ನಂತರ ಕೂಡ ಅದನ್ನ ನಾವು 3 ಗ್ರಾಂ 1 ಲೀಟರ್ ನೀರಿನಲ್ಲಿ ಹಾಕೊಂಡು 20 ದಿನಕ್ಕ ಅಂತರದಲ್ಲಿ ಕೊಡಬಹುದು. ಎಷ್ಟು ಸಮಯ ಬೆಳವಣಿಗೆ ಆಗಿ? ಸುಮಾರು 1.5-2 ತಿಂಗಳ ತನಕ ನಾವು ಕೊಡಬಹುದು. ಅಂದ್ರೆ 3-4 ಬಾರಿ ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಇದನ್ನ ಮಾಡಲೇಬೇಕು ನಮ್ಮ ರೈತರು. ಮಾಡಿದ್ರೆ ಒಳ್ಳೆ ಒಂದು ಇಳುವರಿ ಹೆಚ್ಚಾಗಿ ಬರತ್ತೆ. ಬಹಳಷ್ಟು ಜನಕ್ಕೆ ಇದರ ಮಾಹಿತಿ ಇಲ್ಲ. ಕಾಮನ್ ಆಗಿ ಸಿಗುವಂತ ಒಂದು ಗೊಬ್ಬರಗಳನ್ನ ನೀಡ್ತಾರೆ. ಆದ್ರೆ ಇವಾಗ IAHR ಅಂತ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಇಲ್ಲಿನ ಕೂಡ ರೆಕಮೆಂಡ್ ಮಾಡ್ತಾರೆ. ಈರುಳ್ಳಿ ಬೆಳೆಯಲ್ಲಿ ಅಷ್ಟೇ ಅಲ್ಲದೆ ತರಕಾರಿ ಬೆಳೆಗಳಲ್ಲಿ ಟೊಮ್ಯಾಟೊ ಇರ್ಬೋದು, ಬದನೆಯಲ್ಲಿರ್ಬೋದು, ಇದರ ಒಂದು ಸಿಂಪರಣೆ ಮಾಡಿದ್ರಿಂದ ಇಳುವರಿ ಹೆಚ್ಚಾಗಿ ಪಡೆದಿರುವಂತಹ ಒಂದು ಹಲವಾರು ಸಕ್ಸಸ್ ಸ್ಟೋರಿಗಳು ಕೂಡ ಇದಾವೆ ಸರ್. ಇದರಿಂದ ಇಳುವರಿ ಎಷ್ಟು ಹೆಚ್ಚಾಗಬಹುದು? ಇದರಿಂದ ನಮಗೆ ಸುಮಾರು 30%ನಷ್ಟು ಇಳುವರಿ ಹೆಚ್ಚಾಗುತ್ತೆ. ದೊಡ್ಡ ವ್ಯತ್ಯಾಸ ಆಗುತ್ತೆ. ಇದ್ರ ಜೊತೆಗೆ ಕಳೆಗಳನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಮೇಜರ್ ಟಾಸ್ಕ್ ರೈತರಿಗೆ ಬಹಳಷ್ಟು ಜನ ಅದೇ ತೊಂದ್ರೆ. ಕಳೆಗಳನ್ನ ತೆಗಿಬೇಕು ಅಂತ ಅಂದ್ರೆ ಅಷ್ಟು ಜನ ನಮಗೆ ಕೂಲಿ ಕಾರ್ಮಿಕರು ಸಿಗೋದಿಲ್ಲ. ಹಾಗಾಗಿ ಕಳೆಯ ನಿರ್ವಹಣೆ ಪ್ರಮುಖ ಆಗತ್ತೆ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಸಸಿಗಳನ್ನ ನಾಟಿ ಮಾಡೋದಕ್ಕೂ ಮೊದಲು ಕಳೆಗಳು ಬರೋ ಪೂರ್ವದಲ್ಲಿ ಕೊಡುವಂತಹ ಕೆಲವೊಂದು ಕಳೆನಾಶಕಗಳಿದಾವೆ. ಆಕ್ಸಿಫ್ಲೋರೋಫೆನ್, ಹಾಗೆ ಪೆಂಡಿಮೆಥಾಲಿನ್ ಅನ್ನೋಂತ ಒಂದು ಕಳೆನಾಶಕ ಇದೆ. ಇದನ್ನ ನಾವು ಸುಮಾರು 2 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಏನ್ ಮಾಡಬೇಕು, ಸಿಂಪರಣೆಯನ್ನ ಭೂಮಿಗೆ ಮಾಡಬೇಕು. ಅಂದ್ರೆ ನಾವು ನಾಟಿ ಮಾಡೋಕ್ಕೂ ಸುಮಾರು 15 ದಿನಗಳ ಮುಂಚೆನೆ ಈ ಕಳೆನಾಶಕಗಳನ್ನ ಕೊಡಬೇಕಾಗತ್ತೆ. ಆಗ ನಮಗೆ ಕಳೆಗಳು ಬರೋದು ಕಡಿಮೆ ಆಗತ್ತೆ. ನಂತರ ನಾವು ಏನ್ ಮಾಡಬೇಕು, ಬಿತ್ತನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬಹುದು. ಬಿತ್ತನೆಯನ್ನ ಮಾಡಿ ಅಥವಾ ನೀವು ನಾಟಿಯನ್ನ ಮಾಡಿದ್ರ ಮೇಲೂ ಕೂಡ ನಮಗೆ ಸುಮಾರು 20-25 ದಿನ ಆದ್ಮೇಲೆ ಮತ್ತೆ ಕಳೆಗಳು ಬರಕ್ಕೆ ಪ್ರಾರಂಭ ಆಗತ್ತೆ. ಈ ಸಮಯದಲ್ಲೂ ಕೂಡ ನಾವೇನು ಅಂತ ಅಂದ್ರೆ ಆಕ್ಸಿಫ್ಲೋರೋಫೆನ್ ಮತ್ತೆ ಪ್ರೊಪಿಕ್ವಿನಾಫ್ಲಫಾಪ್ ಅನ್ನೋಂತ ಒಂದು 2 ಕಳೆನಾಶಕಗಳಿದಾವೆ. ಇದನ್ನ ಸುಮಾರು ನಾವು 10-12 ml ಪ್ರತಿ 15 ಲೀಟರ್ ನೀರಿಗೆ ಬೆರೆಸಿಕೊಂಡು ಸಿಂಪರಣೆ ಮಾಡೋದ್ರಿಂದ ಕಳೆಗಳ ನಿವಾರಣೆಯನ್ನು ನಾವು ಮಾಡಬಹುದು. ಈಗ ಕಳೆನಾಶಕ ನಾವು ಸಿಂಪರಣೆ ಮಾಡುವಂತಹ ಸಮಯದೊಳಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸಸಿಗಳಿಗೆ ತಾಗಬಾರದು, ಯಾಕಂತಂದ್ರೆ ಬಹಳ ಸಣ್ಣ ಸಸಿಗಳಿರ್ತವೆ. ಹಾಗಾಗಿ ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಹೇಳ್ತೀವಿ ಸರ್ ಇವುಗಳನ್ನ ನಾವು. ಅಂದ್ರೆ ಅದು ಕೇವಲ ಕಳೆ ಇರುವಂತಹ ಒಂದು ಜಾತಿಗೆ ಮಾತ್ರ ಅದರ ಎಫೆಕ್ಟ್ ಇರುತ್ತೆ. ಆದ್ರೂ ಕೂಡ ರೈತರು ಏನಂತ ಅಂದ್ರೆ ಮೊದಲು ಯಾವ್ದಾದ್ರು ಒಂದು ಕೃಷಿ ಸಂಶೋಧನಾ ಸಂಸ್ಥೆ ನಿಮ್ಮ ಊರಿನ ಹತ್ರ ಇರುವಂತಹ ಅಲ್ಲಿ ಮಾಹಿತಿಯನ್ನ ತೆಗೆದುಕೊಂಡು ಕಳೆ ನಾಶಕಗಳನ್ನ ಉಪಯೋಗ ಮಾಡಬೇಕಾಗತ್ತೆ. ನಂತರ ನಮ್ಮ ಒಂದು ಹವಾಮಾನಕ್ಕೆ ತಕ್ಕಂತೆ ನೀರಾವರಿ ಕೊಡಬೇಕಾಗತ್ತೆ. ಹಾಗೆ ಮಣ್ಣಲ್ಲಿರುವ ಒಂದು ತೇವಾಂಶವನ್ನು ನೋಡಿ ನೀರಾವರಿ ಕೊಡಬೇಕಾಗತ್ತೆ. ಈ ಬೆಳೆಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ತೀರಾ ಹೆಚ್ಚಿನ ನೀರಾವರಿಯನ್ನ ನೀಡೋದ್ರಿಂದ ಕೊಳೆಯುವಂತಹ ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿ ರೈತರು ನಿಮ್ಮ ಮಣ್ಣಲ್ಲಿರುವಂತಹ ಒಂದು ತೇವಾಂಶವನ್ನ ನೋಡಿ ನೀರಾವರಿಯನ್ನ ನೀಡಿ. ಹಾಗೆ ಬೆಳೆಯನ್ನ ಕಟಾವು ಮಾಡೋಕ್ಕೂ ಸುಮಾರು 20 ದಿನಗಳ ಮುಂಚೆ ನೀರಾವರಿಯನ್ನ ನಾವು ನಿಲ್ಲಿಸಬೇಕಾಗತ್ತೆ. ಮತ್ತೆ ನಾವು ಒಂದು 5-6 ದಿನದ ಅಂತರದಲ್ಲಿ ನೀರನ್ನ ನೀಡಿದ್ರೆ ಸಾಕು. ಪ್ರತಿದಿನ ಒಂದು ನೀರನ್ನ ನೀಡೋ ಒಂದು ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಮಿನಿ ಸ್ಪ್ರಿಂಕ್ಲರ್ಗಳನ್ನ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಈ ರೀತಿ ಸ್ಪ್ರಿಂಕ್ಲರ್ಗಳನ್ನ ಉಪಯೋಗ ಮಾಡೋದ್ರಿಂದ ಒಂದು ತೊಂದರೆ ಏನು ಅಂತ ಅಂದ್ರೆ ನಮಗೆ ನೀರಿನ ಒಂದು ಸಂಪನ್ಮೂಲ ಅಂತೀವಲ್ಲ ಸರ್, ಅದನ್ನ ಬಹಳಷ್ಟು ವೇಸ್ಟ್ ಆಗತ್ತೆ. ಆ ನೀರು ನಮಗೆ ಬೆಳೆ ಇರುವ ಒಂದು ಜಾಗ ಬಿಟ್ಟು ಬೇರೆ ಕಡೆಗೂ ಕೂಡ ನೀರು ಹೋಗೋದ್ರಿಂದ ಏನಾಗುತ್ತೆ, ಬಹಳಷ್ಟು ಕಳೆಗಳ ಹಾವಳಿ ಆಗತ್ತೆ. ಕಳೆಗಳನ್ನ ತೆಗೆಸೋದಕ್ಕೋಸ್ಕರ ಮತ್ತೆ ಕೂಲಿ ಕಾರ್ಮಿಕರ ಅಗತ್ಯ ಇದೆ. ಹಾಗಾಗಿ ಡ್ರಿಪ್ ಅನ್ನ ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರೆಕ್ಟ್ ನಮ್ಮ ಬೆಳೆಯ ಬೇರೆ ಎಲ್ಲಿರುತ್ತೆ ಅಲ್ಲಷ್ಟೇ ನಾವು ನೀರನ್ನ ಕೊಡಬಹುದು, ಕಳೆಗಳನ್ನ ಕೂಡ ಕಂಟ್ರೋಲ್ ಮಾಡಬಹುದು. ಈ ರೀತಿ ನಾವು ಬೆಳೆಯನ್ನ ತಯಾರು ಮಾಡಿದ ನಂತರ ಕೊಯ್ಲು ಮಾಡೋಕ್ಕೂ ಸುಮಾರು 20 ದಿನ ಮುಂಚೆ ಏನ್ ಮಾಡಬೇಕು, ಮೇಲೆ ಇರುವಂತಹ ಎಲೆಗಳನ್ನ ನಾವು ತಿರುವಿ ನೆಲದಲ್ಲಿ ಬಿಡಬೇಕಾಗತ್ತೆ. ಆಗ ಏನಾಗುತ್ತೆ, ಗೆಡ್ಡೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೆ ಸುಮಾರು ಒಂದು 50-70% ಎಲೆಗಳು ಹಳದಿ ಬಣ್ಣ ಆಗಕ್ಕೆ ಪ್ರಾರಂಭ ಆಗುತ್ತೆ. ಈ ಸಮಯದಲ್ಲಿ ನಾವು ಈರುಳ್ಳಿ ಬೆಳೆಯಲ್ಲಿ ಅಥವಾ ಉಳ್ಳಾಗಡ್ಡಿ ಬೆಳೆಯಲ್ಲಿ ಕೊಯ್ಲು ಮಾಡಕ್ಕೆ ಪ್ರಾರಂಭ ಮಾಡಬಹುದು. ಕೊಯ್ಲು ಮಾಡಿ ಗೆಡ್ಡೆಗಳನ್ನ ತೆಗೆದು ಸುಮಾರು 3-4 ದಿನ ನಾವು ಭೂಮಿಯಲ್ಲೇ ಬಿಡಬೇಕಾಗತ್ತೆ. ಅಂದ್ರೆ ಫೀಲ್ಡ್ ಹೀಟ್ ಅಂತ ಹೇಳ್ತೀವಿ, ಬಹಳಷ್ಟು ಹೀಟ್ ಏನಾಗಿರುತ್ತೆ ಗೆಡ್ಡೆಗಳಲ್ಲಿರತ್ತೆ. ಹೀಟ್ ಆರಿಸಿ ಇಟ್ಟಾಗ ಅದನ್ನ ಭೂಮಿಯಲ್ಲಿ ಚೆನ್ನಾಗಿ ಸಿಪ್ಪೆ ಬರುತ್ತೆ. ಹಾಗಾಗಿ ಅದನ್ನ ಹೆಚ್ಚು ದಿನಗಳು ಕೂಡ ನಾವು ಸಂಗ್ರಹಣೆ ಮಾಡಬಹುದಾಗತ್ತೆ. ರೈತರು ಈ ರೀತಿಯಾಗಿ ಕಟಾವು ಮಾಡಿದಂತಹ ಬೆಳೆಯನ್ನ ಭೂಮಿಯಲ್ಲೇ 1-3 ದಿನದವರೆಗೆ ಒಣಗಕ್ಕೆ ಬಿಡಬೇಕದನ್ನ. ನಂತರ ಬರೋದು ಇಳುವರಿ. ಸೊ ಇಳುವರಿ ನಾವು ಯಾವ ರೀತಿಯಾದಂತಹ ಒಂದು ತಳಿಗಳನ್ನ ಆಯ್ಕೆ ಮಾಡಿದೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗತ್ತೆ. ಹಾಗೆ ನಮ್ಮ ಒಂದು ಹವಾಮಾನ ಯಾವ ರೀತಿಯಾದಂತಹ ಕ್ಲೈಮೇಟ್ ಇದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗತ್ತೆ. ಮುಂಗಾರಲ್ಲಿ ಬೆಳೆದಿರುವಂತಹ ಒಂದು ಬೆಳೆ ನಮಗೆ ಒಂದು ಹೆಕ್ಟರ್ಗೆ ಸರಾಸರಿ 20-25 ಟನ್ನಷ್ಟು ಇಳುವರಿ ಕೊಡುತ್ತೆ. ಅದೇ ಹಿಂಗಾರು ಬೆಳೆ ಆದ್ರೆ ನಮಗೆ 40-50 ಟನ್ನಷ್ಟು ಇಳುವರಿ ಬರುತ್ತೆ. ಚಳಿಗಾಲದ ಬೆಳೆ ನಮಗೆ 30-35 ಟನ್ನಷ್ಟು ಇಳುವರಿ ಬರುತ್ತೆ. ಹಾಗಾಗಿ ಈಗ ಹಿಂಗಾರಿನಲ್ಲಿ ಯಾರು ರೈತರು ಬೆಳೆಯನ್ನ ಬಿತ್ತುತ್ತಾರೆ, ಹಾಗೆ ನೀವು ಯಾರು ಬೆಳೆಯನ್ನ ಚೆನ್ನಾಗಿ ಕಾಪಾಡ್ಕೋತೀರಾ, ನಿಮಗೆ ಇಳುವರಿ ಕೂಡ ಹೆಚ್ಚು ಬರುತ್ತೆ, ಹಾಗೆ ಇಳುವರಿಯಿಂದ ನಿಮಗೆ ಲಾಭ ಕೂಡ ಹೆಚ್ಚಾಗತ್ತೆ. ಸೊ ಹಾಗಾಗಿ ಪ್ರಮುಖವಾದಂತಹ ಯಾವ್ದೋ ಒಂದು ಬೇಸಾಯ ಕ್ರಮಗಳನ್ನ ನಾವು ಕರೆಕ್ಟ್ ಆಗಿ ಅನುಸರಿಸೋದ್ರಿಂದ ಇಳುವರಿ ಕೂಡ ಹೆಚ್ಚಾಗಿ ತಗೋಬಹುದು. ನಂತರ ಬರೋದು ಸಂಗ್ರಹಣೆ. ಸೊ ಸಂಗ್ರಹಣೆಯಲ್ಲಿ ನಾನು ನಿಮಗೆ ಹೇಳಿದ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹಾಗೆ DOGR ಇವರ ಕೆಲವೊಂದು ಸ್ಟ್ರಕ್ಚರ್ಗಳನ್ನ ತಯಾರಿಕೆ ಮಾಡಿದ್ದಾರೆ. ಇಲ್ಲಿ ನಾವು ಈರುಳ್ಳಿ ಬೆಳೆಯನ್ನ ಬಹಳಷ್ಟು ದಿನಗಳ ಕೂಡ ಸಂಗ್ರಹಣೆ ಮಾಡಬಹುದು. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಕೂಡ ನಮಗೆ ಸಬ್ಸಿಡಿ ದರದಲ್ಲಿ ಸಂಗ್ರಹಣೆ ಸ್ಟ್ರಕ್ಚರ್ಗಳನ್ನ ಮಾಡೋ ಮಾಹಿತಿಯನ್ನ ಕೂಡ ಕೊಡ್ತಾರೆ. ರೈತರು ನಿಮ್ಮ ಹತ್ತಿರದಲ್ಲಿರುವಂತಹ ಒಂದು ತೋಟಗಾರಿಕೆ ಇಲಾಖೆಯನ್ನ ಕೂಡ ಸಂಪರ್ಕ ಮಾಡಿ ಯಾವ ರೀತಿ ಸಿಗತ್ತೆ ಈರುಳ್ಳಿ ಬೆಳೆ ಸಂಗ್ರಹಣೆ ಮಾಡೋದಕ್ಕೆ ಅದರ ಮಾಹಿತಿಯನ್ನ ಪಡ್ಕೋಬಹುದು. ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಎಲ್ಲಾ ಈರುಳ್ಳಿಯನ್ನ ಏನ್ ಮಾಡ್ತಾರೆ, ಗುಡ್ಡೆಯನ್ನ ಹಾಕಿ ಕೂಡ ಒಣಗಿಸಿ ಹತ್ತಿರ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಏನಂತ ಅಂದ್ರೆ ಕೊಳೆಯೋ ಪ್ರಮಾಣ ಹೆಚ್ಚಾಗತ್ತೆ. ಹಾಗಾಗಿ ಸಂಗ್ರಹಣೆಗೆ ಅಂತೇಳಿನ ಒಂದು ಸ್ಟ್ರಕ್ಚರ್ಗಳಿರ್ತವೆ, ಅದುಗಳನ್ನ ಉಪಯೋಗ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನಾವು ಉತ್ತಮವಾದಂತಹ ಕ್ರಮಗಳನ್ನ ಬಳಸಿಕೊಂಡು ಉಳ್ಳಾಗಡ್ಡಿ ಬೆಳೆಯನ್ನ ಬೆಳೆದ್ರೆ ಹೆಚ್ಚಿನ ಒಂದು ಲಾಭಗಳನ್ನ ಕೂಡ ರೈತರು ಪಡ್ಕೋಬಹುದು ಸರ್. ಈಗ ತಾವು ತಳಿಗಳ ಬಗ್ಗೆ ಹೇಳಿದ್ರಿ, ಯಾವ ತಳಿಗಳು ನಮ್ಮ ಭಾಗಕ್ಕೆ ಶಿಫಾರಸು ಮಾಡಲಾಗಿದ ಅಥವಾ ಯಾವ್ದು ಒಳ್ಳೇದು ಬರ್ತದೋ ಅದನ್ನ ನಾವು ಬೆಳೆದ್ರೆ ಒಳ್ಳೇದು ಅನ್ನುವಂಥದ್ದು, ಇದರೊಳಗ ಜಲ್ದಿ ಮಾಗುವಂತಹದ್ದು ಅಂದ್ರೆ ಬೇಗ ಮಾಗುವಂತಹದ್ದು, ಆಮೇಲೆ ದೀರ್ಘಾವಧಿ ತಗೊಳ್ಳುವಂತಹದ್ದು, ಮಧ್ಯಮಾವಧಿ ತಗೊಳ್ಳುವಂತಹದ್ದು, ಇಂತಹ ತಳಿಗಳು ಯಾವರೇ ಅದಾವ? ಈ ರೀತಿ ತಳಿಗಳು ಕೂಡ ಇದಾವೆ. ಇವಾಗ ಭೀಮಾ ಸೂಪರ್ ಅಂತ ಹೇಳಿದೆ, ಭೀಮಾ ಶಕ್ತಿ ತಳಿಗಳು ಅಂತ ಹೇಳಿದೆ. ಇವು ಸುಮಾರು ನಮಗೆ ಏನಂತಂದ್ರೆ 120 ದಿನಗಳು ಅಂದ್ರೆ 3.5-4 ತಿಂಗಳಲ್ಲಿ ಬರುವಂತ ತಳಿ. ಅರ್ಕ ಕಲ್ಯಾಣ್ ತಳಿ ಅಂತ ಹೇಳಿದೆ, ಇದು ಕೂಡ ಇಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯಬಹುದು. ಆದ್ರೆ ಈ ಅರ್ಕ ಕಲ್ಯಾಣ್ಗೆ ಸುಮಾರು 4.5 ತಿಂಗಳು ಬೇಕಾಗತ್ತೆ, ಅಂದ್ರೆ ದೀರ್ಘ ಅವಧಿಯ ಒಂದು ತಳಿ ಇದು. ಇದರಲ್ಲಿ ಗೆಡ್ಡೆಗಳ ಬೆಳವಣಿಗೆ ಕೂಡ ಬಹಳ ಚೆನ್ನಾಗಿರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಸಮಯ ಹೆಚ್ಚಾಗಿ ಬೇಕಾಗತ್ತೆ. ಭೀಮಾ ಸೂಪರ್ ಆದ್ರೆ ನಮಗೆ ಬೇಗ ಬರುತ್ತೆ. ಮತ್ತೆ ಪಂಚಗಂಗಾ ತಳಿಯನ್ನ ನಾವು ಕೇಳಿದೀವಿ, ಮತ್ತೆ ಎಲ್ಲೋರ ತಳಿಗಳು 3 ತಿಂಗಳ ನಂತರನೇ ತಯಾರಾಗಿರುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಈ ರೀತಿ ಬೇರೆ ಬೇರೆ ಅವಧಿಯ ತಳಿಗಳು ಕೂಡ ಲಭ್ಯ ಇದಾವೆ. ಡಾಕ್ಟರ್ ಸಮತಿ ಅವರೇ, ಈಗ ತಾವು ಸಾಕಷ್ಟು ಬೇಸಾಯ ಕ್ರಮಗಳನ್ನು ಹೇಳಿದ್ರಿ ಯಾವ ರೀತಿ ಬೆಳಿಬೇಕು ಅಂತೇಳಿ ವೈಜ್ಞಾನಿಕವಾಗಿ. ಇದಲ್ಲದೆ ನಮ್ಮ ರೈತರು ಯಾವ ಕ್ರಮಗಳನ್ನು ಅನುಸರಿಸುವುದರಿಂದ ಒಳ್ಳೆ ಇಳುವರಿಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಏನಾದರೂ ತಾವು ಹೇಳಬಹುದಾ? ರೈತರು ಸಮತಟ್ಟಾಗಿರುವಂತಹ ಮಡಿಗಳನ್ನ ತಯಾರು ಮಾಡಿದೆ, ಈ ರೀತಿಯನ್ನ ಹಾಕಿ ಬಹಳಷ್ಟು ಜನ ರೈತರು ಲಾಸ್ ಅನ್ನ ನೋಡಿದ್ವಿ ನಾವು. ಇವಾಗ 2-3 ದಿನದ ಹಿಂದೆ ಬಹಳಷ್ಟು ಮಳೆ ಆಯ್ತು, ಇಲ್ಲಿಂದ ನೀರಲ್ಲಿ ನಿಂತು ಮತ್ತೆ ಬೀಜಗಳು ಚೆನ್ನಾಗಿ ಮೊಳಕೆ ಬರದೇ ಇರುವಂತದ್ದಾಯ್ತು. ಹಾಗಾಗಿ ತಳಿಗಳ ಆಯ್ಕೆ ಬಗ್ಗೆ ರೈತರು ಗಮನ ವಹಿಸಬೇಕು. ನಂತರ ಏರುಮಡಿ ಪದ್ಧತಿಯನ್ನ ಅನುಸರಣೆ ಮಾಡಬೇಕಾಗತ್ತೆ. ನಂತರ ಸೂಕ್ಷ್ಮ ಪೋಷಕಾಂಶಗಳು ಮತ್ತೆ ಸಲ್ಫರ್ ಅನ್ನುವಂತ ಎರಡು ಗೊಬ್ಬರಗಳ ಅಗತ್ಯ ಹೆಚ್ಚಾಗಿದೆ. ಸೊ ಇದರಿಂದ ನಿಮ್ಮ ಇಳುವರಿ ಹೆಚ್ಚಾಗತ್ತೆ. ಸೊ ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳು ಮತ್ತೆ ಸಲ್ಫರ್ ಗೊಬ್ಬರವನ್ನ ತಪ್ಪದೇ ನೀಡಬೇಕಾಗಿ, ಇವು ಒಂದು 3 ಪ್ರಮುಖವಾದಂತಹ ಕ್ರಮಗಳನ್ನ ರೈತರು ಅನುಸರಿಸಬೇಕು. ಒಳ್ಳೆಯದು ಡಾಕ್ಟರ್ ಸಮ್ಮತಿ ನಾಯಕ್ ಅವರೇ, ನಮ್ಮ ರೈತ ಬಾಂಧವರಿಗೆ ಇಲ್ಲಿ ತನಕ ಉಳ್ಳಾಗಡ್ಡಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ, ಏನು ಮಾಡಿದ್ರೆ ನಮ್ಮ ರೈತರಿಗೆ ಒಳ್ಳೆ ಇಳುವರಿ ಬರ್ತದ ಮತ್ತು ಗುಣಮಟ್ಟದ ಇಳುವರಿ ಬರ್ತದ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನ ತಾವು ಮಾಡಿಕೊಟ್ಟಿದ್ದೀರಿ. ನಮ್ಮ ರೈತರು ಇದನ್ನ ಅನುಸರಿಸಿ ಈಗಾಗಲೇ ಸಾಕಷ್ಟು ಜನ ನಮ್ಮಲ್ಲಿ ಬೆಳೀತಾ ಇದ್ದಾರೆ, ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ದಾರೆ. ಆದ್ರೆ ಇಳುವರಿಯು ಹೆಚ್ಚು ಕಡಿಮೆ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾವ ವಿಷಯದ ಬಗ್ಗೆ ನಾವು ಕಾಳಜಿ ವಹಿಸುವುದಿಲ್ಲ, ಅದರಿಂದ ನುಕ್ಸಾನ್ ಆಗುವಂತಹದ್ದು ಸಾಧ್ಯತೆಗಳಿರ್ತಾವ. ಅದಕ್ಕೆ ನಮ್ಮ ರೈತರು ಎಲ್ಲೆಲ್ಲಿ ತಪ್ಪುಗಳನ್ನು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಮಾತುಕತೆ ಮೂಲಕ ತಾವು ಅರಿತುಕೊಂಡು ಅದನ್ನ ತಾವು ಒಪ್ಪ ಮಾಡಿಕೊಂಡು ನಿಮ್ಮ ಕೃಷಿಯನ್ನ ಮಾಡಿದ್ರೆ, ಮತ್ತೆ ತಳಿಗಳ ಲಭ್ಯತೆ ಬಗ್ಗೆ ಕೂಡ ತಾವು ವಿಚಾರ ಮಾಡಬೇಕು. ತಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಈಗಾಗಲೇ ಹೇಳದಂಗ ತಾವು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಿರಬಹುದು, ಸಂಶೋಧನಾ ಕೇಂದ್ರಗಳಿರಬಹುದು, ಸುತ್ತಮುತ್ತಲು ಸಾಕಷ್ಟು ಇರ್ತಾವ. ಕೃಷಿ ಇಲಾಖೆ ಇರ್ತದ, ತೋಟಗಾರಿಕಾ ಇಲಾಖೆ ಇರ್ತದ, ಅವ್ರ ಕಡೆ ಹೋಗಿ ತಾವು ಮಾಹಿತಿ ಮಾಡಿಕೊಳ್ಳ್ರೆ ತಮಗೆ ತಳಿಗಳ ಬಗ್ಗೆ ಮಾಹಿತಿ ಸಿಗ್ತದ ಮತ್ತೆ ಎಲ್ಲಿ ಸಿಗ್ತದ ಅನ್ನೋದ್ರ ಕಡೆ ತಮ್ಮ ಲಕ್ಷ್ಯ ಕೂಡ ತಾವು ತೋರಿಸಬಹುದು. ಅದಕ್ಕೆ ಮುಖ್ಯವಾಗಿ ಬೀಜದಂತೆ ಬೆಳೆ ಅನ್ನುವಂಥದ್ದು ಏನಾದ್ರೆ ಅದನ್ನ ನಾವು ಯಾವತ್ತು ತಲೆ ಒಳಗೆ ಇಟ್ಕೊಳ್ಬೇಕು. ಹೊಸ ಹೊಸ ಸಂಶೋಧನೆ ಏನಾಗ್ತಾ ಇರ್ತದ ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಆಮೇಲೆ ತಾವು ಹೇಳಿದ್ರಿ ವೆಜಿಟೇಬಲ್ ಸ್ಪೆಷಲ್ ಅಂತ ಏನದ, ಅರ್ಕ ವೆಜಿಟೇಬಲ್ ಸ್ಪೆಷಲ್ ಏನದ, ಈಗ ಹೆಂಗ ಪಲ್ಸ್ ಮ್ಯಾಜಿಕ್ ಅಂತ ಬರ್ತದ, ಆಮೇಲೆ ಮ್ಯಾಂಗೋ ಸ್ಪೆಷಲ್ ಅಂತ ಬರ್ತದ, ಹಿಂಗ್ ಬೇರೆ ಬೇರೆ ಸ್ಪೆಷಲ್ ಗಳನ್ನ ಇವತ್ತು ವಿಜ್ಞಾನಿಗಳು ತಯಾರು ಮಾಡಿದ್ದಾರೆ. ಕಾಯಿಪಲ್ಯಗಳಲ್ಲಿ, ಹಣ್ಣುಗಳಲ್ಲಿ, ಆಮೇಲೆ ದ್ವಿದಳ ಧಾನ್ಯಗಳಲ್ಲಿ ಎಲ್ಲಾ ಕಡೆ ಇವು ಸ್ಪೆಷಲ್ ಗಳು ಬರ್ತಾ ಇದಾವೆ, ಮೈಕ್ರೋ ನ್ಯೂಟ್ರಿಯನ್ಸ್ ಬರ್ತಾ ಇದಾವೆ. ಅದಕ್ಕೆ ಇದನ್ನ ತಾವು ಉಪಯೋಗ ಮಾಡಿಕೊಂಡು ಆದಷ್ಟು ಖರ್ಚು ಕಡಿಮೆ ಮಾಡಿಕೊಳ್ಬೇಕು ಮತ್ತು ಸೂಕ್ತವಾದಂತಹ ಸಮಯದೊಳಗೆ ಏನು ತಾವು ಕ್ರಮಗಳನ್ನು ಕೈಗೊಂಡ್ರೆ ತಮಗೆ ಬಹಳ ಅನುಕೂಲ ಆಗ್ತದೆ ಅನ್ನುವಂತಹ ಒಂದು ವಿಚಾರ ಡಾಕ್ಟರ್ ಸಮ್ಮತಿ ಅವರು ಇಲ್ಲಿ ತನಕ ನಮಗೆ ಹೇಳಿದ್ದಾರೆ. ತಾವು ಅವರನ್ನ ಸಂಪರ್ಕ ಮಾಡಬಹುದು, ಹೆಚ್ಚಿನ ಮಾಹಿತಿ ಅವರಿಂದ ಕೇಳಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನಾನು ಕೊಡ್ತೀನಿ, ತಾವು ಒಂದ್ಸಲ ಬರ್ಕೊಳ್ಬಹುದು. 9900 8846 ಈ ನಂಬರ್ ನ ಕಚೇರಿಯ ಸಮಯದೊಳಗೆ ತಾವು ಸಂಪರ್ಕ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಸನ್ಮತಿ ನಾಯಕ್ ಅವರೇ, ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಮಾತಾಡಿ ಹೆಚ್ಚಿನ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದೀರಿ. ವಿಶೇಷವಾಗಿ ಉಳ್ಳಾಗಡ್ಡಿ ಬೇಸಾಯ ಕ್ರಮಗಳ ಬಗ್ಗೆ ಏನೇನು ಮಾಡಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಉಳ್ಳಾಗಡ್ಡಿಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಡಾ ಸನ್ಮತಿ ನಾಯಕ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಭೀಮಶ ಸುತಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಎಲೆ ಮನವೇ ನೆನೆ ಮನವೇ